ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ. ಅದರ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ 6:51. ಇನ್ನು ಮುಂದೆ ಕೇಳಿ. ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. पिछले 60 वर्षों में विज्ञान आधारित कृषि का व्यापक प्रसार हो रही है. प्रधानमंत्री श्री नरेंद्र मोदी जी के दूरदर्शी नेतृत्व के अंतर्गत रसायन मुक्त जैविक खेती एक महत्वपूर्ण प्रयास है. रसायन मुक्त जैविक खेती को बढ़ावा देने के लिए जैविक मूल्य श्रृंखला योजनाएं आरंभ की. ऑर्गेनिक फार्मिंग को देश भर में बढ़ावा देने की परंपरागत कृषि विकास योजना के तहत काम किया जा रहा है. एवं किसानों के सम्मिलित प्रयासों से आज देश के लगभग 36 लाख किसान 38 लाख है जहां आज भी पारंपरिक जैविक खेती हो रही है. इन पारंपरिक जैविक क्षेत्रों को उसे 3 महीनों में हो जाता है, जबकि सामान्य परिस्थितियों में इसमें 2-3 वर्ष का समय लगता है. देश के सर्वप्रथम ऐसे प्रमाणीकृत जैविक क्षेत्र है. अभी हाल ही में वर्ष 2016 में सिक्किम राज्य पूर्ण जैविक कृषि राज्य के रूप में प्रमाणित हो चुका है. दाख ने भी पूर्ण जैविक के लक्ष्य की ओर बढ़ना शुरू कर दिया है. आशा है बोध करने में योगदान देंगे. जैविक उत्पादों की देश और विदेशों में बढ़ती मांग द्वारा जैविक कृषि व्यापार में भागीदारी हमारे किसानों को अपनी आय बढ़ाने का अवसर दे रही. वृद्धि हो रही है. उम्मीद है पारंपरिक क्षेत्र के किसान भी ಇಸ್ ಬಹತೆ ಬಾಜಾರ್ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಾದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ. ಇಷ್ಟೊಂದು ಜೋರಾಗಿ ಕೂಕೊಂಬತ್ತಾ ಇದೀಯ ಅಲ್ಲ ಕಣಪ್ಪ? ನಾನೇನೋ ಈಗ ಬಂದು ಕಮಲಕ್ಕ ಅಂತ ಕೂಗೋದು ಸರಿ ಅಂತಾರಲ್ಲ, ಹಂಗ ಏನೋ ಓತಾ ಕೂತಿದ್ದವನು. ಈಗ ನಾನು ನೋಡ್ತಿದ್ದಂಗೆ ಓ ಕಮಲಕ್ಕ ಅಂತೀಯಲ್ಲ. ಅಲ್ಲಕ್ಕ, ನೀನ್ ಬಿದ್ಕೊಂಡು ಓಡಾಡ್ತೀವ್ನಿ ಈಗ. ಅದಕ್ಕೆ ಇರಪ್ಪ ಒಂದ್ ನಿಮಿಷ, ಅದು ಈಗ ಈಗ ಅಂತ ಅದ್ ಯಾಕ ಬಾಯ್ ಹಾಕದೆ ಮಬ್ಗತ್ಲಲ್ಲಿ ಕೂತ್ಕೊಂಡು ಏನದ ನೋಡಿ? ಅದೇ ಅದೇ ಸರಿ, ಕನ್ನಡಕ ಇಟ್ಕೊಂಡು ಈಗ ಅದೆಲ್ಲಪ್ಪ ಕುಟಿ ತಕಣಮ್ಮ ಸುಮ್ನ ಊರ್ ಊರ್ ತಿರುಗ್ತಾವ್ನ ತಗ. ಈಗ ಯಾರನ್ನ ಕರ್ಕೊಂಡ್ ಬತ್ತವನ್ ನೋಡು ಯಾರು. ಇನ್ನೊಂದ್ ದೀಪ ಹಾಕವ ಈ ಕಡೆ, ಮಸ್ತಿ ಬಂದವ್ರು ಸರಿಯಾಗಿ ಕಾಣ್ಲಿ. ಅದೇನಪ್ಪ ಅದೇ ನೀ ಹೇಳ್ತಿರ್ನಿಲ್ವಾ ಅವಾಗ್ಲೇ, ಈ ಬಾಕಾವು ಬಾಕಾವು ಅಂತ ಹೇಳ್ತಿರ್ನಿಲ್ವಾ ಅದ್ರ ಬಗ್ಗೆ? ಅದೇಡ ಇದೆತ್ಕಪ್ಪ ಕುರ್ಚಿಯ ಹೇಳ್ತಾರೆ, ಬಾಳೆ ಅಭಿವೃದ್ಧಿ ಮಾಡ್ಕೊಂಡು ಒಂದು ಘಟಕನೇ ಓಪನ್ ಮಾಡ್ಕೊಂಡವ್ರು ಅವರು ಆತ್ಮನಿರ್ಭರ್. ಎಚ್ ಎಂ ನವೀನ್ ಕುಮಾರ್ ಅಂತ, ಹುಣಸೂರು ತಾಲೂಕು ರತ್ನಪುರಿಯಾಗೆ ಇವರು ನೋಡಿ. ಹುಣಸೂರು ಕಡೆ ಹೋದ್ರೆ ನಮ್ಮ ಸ್ನೇಹಿತ ಇದಾರೆ ಅಂತ ಹಂಗೆ ನಾನ್ ಪತ್ತೆ ಮಾಡಿದೆ. ಇದ್ರಲ್ಲ ಏನ್ ವಿಷಯ ಅಂದ್ರೆ, ಏನು ಮುಳುಗೋಗಿದ್ದಪ್ಪ ಕತ್ಲೆ ಕತ್ಲಾಗೋಯ್ತು ಗೌ ಕತ್ಲೆ ಅನ್ಕೊಂಬಿಟ್ಟು ನಮ್ ಸುಬ್ಬಣ್ಣ ಇವನ ಹಂಚ್ಕತ್ತಾವ್ ನೋಡು. ಇರೋದಲ್ಲ ಕಣ್ಣ, ಅದು ಬಂದವ್ರ ಬಗ್ಗೆ ಅಲ್ಲಪ್ಪ ಇಷ್ಟೊತ್ತಲ್ಲಿ ಬಂದಿದ್ದಾರೆ ಏನ್ ಕತೆ ಅಂತ ಹಂಗೆ ಹಂಗ ಬತ್ತಾ ಇದ್ ಈಗ. ವಸಿ ರಾಜಣ್ಣ, ಯೋಜನೆ ಅಡಿ ಸುಮಾರು 6 ಯೋಜನೆಗಳಿಲ್ವಾ ಆತ್ಮನಿರ್ಭರ ಯೋಜನೆ? ಇವರು ಬಾಳೆ ತಯಾರು ಮಾಡಕ್ಕೆ ಅದ್ರ ಬಗ್ಗೆನೆ ಸುಮಾರು ಕೆಲಸ ಮಾಡೋರೆ ಇಲ್ಲಿ ಎಲ್ಲ ಹೋಗಿದ್ದಾನೆ ಬಾಕಾವು ಹುಡಿಕೊಂಡು ಸಿಕ್ಕ ನಿಂಗೆ ಯಾವ್ದ್ರಲ್ಲವ ಚಂದಾಗಿತ್ತಲ್ಲ ಅದು ಬಾಕಾ ಹೂ ಅಂದ್ರೆ ಬಾಳೆಕಾಯಿ ಹುಡಿ ಅಂತ. ಓ ಈಗ ಮಳೆ ಬೀಳ್ತಿದ್ದ? ಏ ಇಲ್ಲ ಕಣ್ಣ ಇಲ್ಲ. ಆಮೇಲೆ ನೋಡ ಅದ್ರಲ್ಲಿ ದೋಸೆ ರೊಟ್ಟಿ ಮಾಡ್ಬೋದು ಅಂತೆಲ್ಲ ನಾನ್ ನಿಂಗೆ ಹೇಳಿದ್ದೆ. ನೀನು ದೋಸೆನು ಮಾಡ್ಕೊಟ್ಟಿಲ್ಲ ಏನು ಇಲ್ಲ ಬಿಡು. ಈಗ ಕೊಡ್ತಾರ ಬಿಡು. ಈಗ ನವೀನಪ್ಪ ಬಂದವ್ರೆ ಅವ್ರ ತಾಯಿನು ಜಿಲ್ಲೆಗೆ ಒಂದೇ ಬೆಳೆ ಹೌದು ಅಭಿವೃದ್ಧಿ ಪಡಿಸಕ್ಕೆ ಆ ಇದ್ರಲ್ಲಿ ಮೈಸೂರಿಗೆ ಸಿಕ್ಕಿರೋದು ಬಾಳೆ ಅಲ್ವಾ ಓದ್ಕಿರೋದು ಹಿಂಗೆ ಮುಗಿಯಕ್ಕಿಲ್ಲ. ಈಗ ಹೇಳಿ ಈಗ ನೀವು ಬಂದಿರೋ ಉದ್ದೇಶ ಏನು, ಏನ್ ಮಾಡ್ತಾ ಇದ್ದೀರಿ, ಹೆಂಗ್ ಶುರು ಮಾಡಿದ್ರಿ? ನೋಡಿದ್ರು ಹಂಗೆ ಕಾಣ್ತಾರೆ ಹೇಳು ಇದ್ರು ಈ ಅಪ್ಪ ಏನೋ ವಸಿ ಜಾಸ್ತಿ MBA ಎಲ್ಲ ತಾಯಿ ನೋಡು ನಮ್ ನವೀನ್ ಅಣ್ಣ ಹೆಂಗ್ ಕಾಣಿಸ್ತಿದ್ದಾನು ಒಳ್ಳೆ ಮಿಂಚ್ತಿಲ್ವಾ ಫಿಲಂ ಸ್ಟಾರ್ ಆಗವ್ರೆ ನಿಂಗು ವಸಿ ಕೊಡ್ತಾರಂತ ನೀನು ಹಂಗೆ ಒರಿಜಿನಲ್ ಕಲರ್ ಕಣ. ಈಗ ವಸಿ ಅವ್ರು ಹೇಳಿ ತಡಿ 13 ಕೃಷಿ ಮಾಡಕ್ ಗೀಳ್ ಬಂದ್ಬಿಡ್ತು. ಸೊ ಅದಕ್ಕೆ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಆವಾಗ ಒಂದು ತಂಡನೆ ಕಟ್ಕೊಂಡು ಒಂದು 200-250 ಜನದೆಲ್ಲ ಬೇರೆ ಬೇರೆ ಒಂದು ZBNF ಅಂತ ಗುಂಪೆ ಇದೆ. ಏನು ಅಂದ್ರೆ ನಾನು ಬೆಳೆದಿದ್ದು ನನಗೆ ಫಸ್ಟು ಕೈ ಅನುಭವ ಕೊಟ್ಟಿದ್ದು ಬಂದ್ಬಿಟ್ಟು ಮೆಣಸಿನ್ಕಾಯಿ 5 ರೂಪಾಯಿ ಸಿಕ್ತು. ಸೊ ಈ 4 ರೂಪಾಯಿ 5 ರೂಪಾಯಿ ಸಿಕ್ಕಿದ್ದು ಆ ಕೂಲಿಗಳಿಗೆ ಲೈಕ್ ಆಕ್ಚುಲಿ ಕಟ್ ಮಾಡಿದ್ಗೆ ಕೂಲಿಗಳಿಗೆ ಕೊಡೋಕೆ ಆಗಲಿಲ್ಲ. ಆಗ್ಲಿಂದನು ಈ ಪರ್ಟಿಕ್ಯುಲರ್ ಪದಾರ್ಥನ ನಾವೇನೇ ಬೆಳೆದ್ರು ಅದನ್ನು ಡೈರೆಕ್ಟಾಗಿ ಮಿಡ್ಲ್ ಮ್ಯಾನ್ಗಳು ಕೊಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಅವಾಗಿಂದ ಆಪ್ಕಾಮ್ ಕೊಡ್ತಾ ಇದ್ದು ಆಪ್ಕಾಮ್ ಮೆಂಬರು ನಾವು. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಅದನ್ನ ಮಾರ್ತಾ ಇದ್ದು. ಪದವಿ ಓದಿದಿರಿ? ಇಲ್ಲಿ ಸ್ವಲ್ಪ ತಿನ್ನೋದ್ರಲ್ಲಿ ಅದು ಆಯ್ಕೆ ಇದು ಉತ್ತಮ ಆಯ್ಕೆ ಆಗ್ಬೇಕು ಅಂತ ನೋಡ್ತೀವಿ. ನಾವು ಬಂದಿರೋದು ಬಂದು ಆಹಾರ ಈಗ ತಡೀರಪ್ಪ ಏನೋ ಹೇಳ್ತಾವ್ರೆ ನೀವು ಮಧ್ಯ ಇಲ್ಲಿ ಏನೋ ತಂದ್ಬಿಡ್ತೀರಲ್ಲಿ ಇತ್ತು ಆ ಹೋಟೆಲ್ನೇ ಈಗ ಚೇಂಜ್ ಮಾಡಿ ಇವಾಗ ಆಹಾರ ಉದ್ಯಮ ಸ್ಟಾರ್ಟ್ ಮಾಡ್ಕೊಂಡಿರೋದು. ಬೇರೆ ಕಡೆ ಬಂದಿದ್ದಾರೆ ರತ್ನಪುರಿಗೆ? ಅವರು ಮಂಗಳೂರು ಕಡೆಯಿಂದ ಹೋಗಿ ಬಂದಿರೋರು. ನಮ್ಮ ಅತ್ತೆ ಮಾವನವರು ಒಪ್ಪಿಗೆ ಆಯ್ತು. ಮುಂಚೆ ಅಪ್ಪ ಅಮ್ಮ ಎಲ್ಲ ಹೇಳದಂಗೆ ಕೇಳ್ಬೇಕಲ್ಲ ಹಂಗೆ ಅವ್ರ ಮಾತು ಕೇಳ್ಕೊಂಡು ಒಪ್ಕೊಂಡು ಇಲ್ಲಿ ಹೋಟೆಲ್ ಉದ್ಯಮಿನ ಮದ್ವೆ ಆದ್ರೆ ಮದ್ವೆ ಅದು. ಈಗ ಮಗ ಕೃಷಿ ಮಗ ಮುನ ಕೃಷಿ ಮಾಡಕ್ ಹೊರಟಿದ್ದಾರೆ. ಬಾಳೆಕಾಯಿನ ಡ್ರೈ ಮಾಡಿಸ್ತೀವಿ, ಅದನ್ನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ 4 ಜನ ಕಡಿದು. ಉದ್ಯಮದಲ್ಲಿ ಏನ್ ಮಾಡ್ಕೊಂಡಿದೀವಿ, ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟ್ ಮಾಡಿದ ಉದ್ದೇಶ ಬಂದು ಕೋವಿಡ್ ನಲ್ಲಿ ಬರೀ 17 ರೂಪಾಯಿ ಮಾರುವಂತದ್ದು. ನಾವ್ ಯಾವಾಗ್ಲೂ ಪ್ರೈಸ್ ಫಿಕ್ಸ್ ಮಾಡಿದ್ವಿ. ರಸಬಾಳೆಗೆ ಮಿನಿಮಮ್ ಅಂದ್ರೆ ಕೆಜಿಗೆ ನನಗೆ 68 ರೂಪಾಯಿ ಸಿಗ್ಬೇಕು ಅಂತ, ಇಲ್ಲೇ ಹಿಡಿದೋಗುತ್ತೆ. ಸೊ ಅದಕ್ಕೆ 68 ರೂಪಾಯಿ ಆದ್ರೂ ಸಿಗ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಅದು ಅಷ್ಟು ಸಿಗ್ಲಿ ಅಂತ ಟ್ರೈ ಮಾಡ್ತೇವೆ. ಈ ಬಾಳೆ ಪೌಡ್ರದ್ದು ಸ್ವಲ್ಪ ವಿಚಾರಗಳು ಜಾಸ್ತಿ ತಿಳ್ಕೊಂಡು ಆಹಾರ ಇದರಲ್ಲಿ ತಿರುಚಿನಲ್ಲಿ ಬಾಳೆ ಏನಾದ್ರು ಮುಟ್ಟಿದ್ರೆ ಏನೂ ವೇಸ್ಟ್ ಮಾಡಬಾರ್ದು. ಸೊ ಹಂಗಾಗಿ ಏನು ಅಂದರೆ ಬಾಳೆ ದಿಂಡಿಂದ ಹಿಡಿದು ಬಾಳೆ ದಿಂಡು ಟೆಕ್ನಾಲಜೀಸ್ನ ಒಂದು CFTRI ಫಸ್ಟ್ ಒಂದು 6 ದಿನದ ಟ್ರೈನಿಂಗ್ ಫ್ರೀ ಟ್ರೈನಿಂಗ್ ಸಿಕ್ತು ನಮಗೆ. 6 ದಿನಗಳ ಒಂದು ಒಳ್ಳೆ ಟ್ರೈನಿಂಗ್ ಕೊಟ್ಟರು. ಈ ಟ್ರೈನಿಂಗ್ ಆದಮೇಲೆ ನಮಗೆ ಬೇರೆ ಬೇರೆ ತಿಳ್ಕೊಂಡು ಅದಕ್ಕೋಸ್ಕರ ಬೆಂಗಳೂರಿನಲ್ಲಿರುವಂಥ ಸಂಸ್ಕರಣಾ ಕೇಂದ್ರಕ್ಕೂ ಹೋದು, ತೋಟಗಾರಿಕಾ ಇಲಾಖೆದು. ಇದು IFPT ಅಂತ ಬರುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜೀಸ್ ಅಂತ. ಅಲ್ಲಿಗೂ ಹೋಗಿ ಅಲ್ಲಿಂದ ಏನೇನು ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಅದರ ನೆಕ್ಸ್ಟ್ ಭಾಗವಾಗಿ ಏನು ಮಾಡಿದ್ರೆ ಏನು ಒಳ್ಳೆಯದು. ಈಗ ಪ್ರಾಬ್ಲಮ್ ಏನು ಅಂದರೆ ಬಾಳೆ ಬಿಡ್ಲ ಅಂತ. ಫಸ್ಟ್ ನಾನು ಅವ್ರಿಗೆ ಸಿಂಪಲಾಗಿ ಕೇಳೋದು ಅಂದರೆ ನಾನು 20 ಕೆಜಿ ಕೊಡ್ತೇನೆ ಪ್ರತಿ ವಾರ, 3 ವಾರ 20. ಸೊ ಸಿಂಪಲ್ ಏನು ಅಂದ್ರೆ ಅದ್ರದ ಅವೇರ್ನೆಸ್ ಅಂದ್ರೆ ಮಾರುಕಟ್ಟೆ ಮಾಡ್ಕೋಬೇಕು. ಮಾರುಕಟ್ಟೆ ನಮ್ ರಾಜಣ್ಣನ ಮುಂದೆ ನಿಲ್ಲಿಸ್ಕೊಂಡ್ಬಿಟ್ರೆ ಅವ್ನ ಬಾಯಲ್ಲೇ ಮಾರಾಟ ಮಾಡ್ಬಿಡ್ತಾನೆ. ನವೀನ್ ಅವರು ಬಾಳೆಕಾಯ್ದು ಅದು ಹೇಗೆ ಎಲ್ಲ ಇದ್ ಮಾಡ್ಕೊಳ್ಳೋದು ಎಲ್ಲಾನು ಹೇಳಿದ್ರು. ಅವ್ರ ಅಮ್ಮಂಗ್ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಹೇಳಿ ಅಮ್ಮ. ಬಾಳೆಕಾಯಿ ಹೂವಲ್ಲಿ ತೊಕ್ಕು ಮಾಡ್ತೀವಿ, ದಿಂಡಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ, ಅದರಲ್ಲಿ ಸಿಪ್ಪೆಯಲ್ಲಿ ನಾ ಮಾಡುದು, ಅದರಲ್ಲಿ ಫ್ರೂಟ್ ಬಾರ್ ಬಾಳೆ ಹಣ್ಣಲ್ಲಿ ಆಮೇಲೆ ಸುಕೇಲಿ ಅಂತ ಮಾಡ್ತಾರಂತಲ್ವಾ, ಸೂಪು ಬಿಸ್ಕೆಟ್ ಆಮೇಲೆ ಜಾಮು ಮಾಡೋಣ. ಚಂದ್ರಣ್ಣ ಅದ್ರಲ್ಲೆಲ್ಲ ಎತ್ತಿದ ಕೈ ನಮ್ಮ ಅಪ್ಪ ಹೇಳೋನು, ಈ ಗಂಡ್ಸಾದವನು ವಾರಕ್ಕೆ ಒಂದ್ಸಲಾರು ಬಾಳೆ ತಿಂಡದು ಪಲ್ಯನೋ ಏನಾರು ತಿನ್ಬೇಕಂತೆ. ಹೇಳೋರು ಗೊತ್ತಿಲ್ಲ ಅದ್ ಯಾತಿ ಕೇಳ್ತಿದ್ರು. ಈಗ ಹೆಂಗ್ಸರಾದವ್ರಿಗೆ ಬಾಳೆ ಹೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಈಗ ಬಾಳೆ ಇದಕ್ಕೆಲ್ಲ ಒಳ್ಳೇದಾಗತ್ತೆ. ಸೊ ಹಂಗೆ ಒಂದು ಇದು ಹೇಳ್ಬೇಕು ಅಂದ್ರೆ ಬಾಳೆನಲ್ಲಿ ಯಾವ್ಯಾವ ರೀತಿ ಮಾಡ್ಕೋಬೇಕಾಗತ್ತೆ. ಬಾಳೆಕಾಯಿ ಹುಡಿ ಬಂದು ಫಸ್ಟ್ ಆಫ್ ಆಲ್ ರೆಸಿಸ್ಟೆಂಟ್ ಸ್ಟಾರ್ಚ್ ಅನ್ನೋದು ತುಂಬಾ ಜಾಸ್ತಿ, ಅರಗಿದ ತಕ್ಷಣ ನಮ್ಮ ಬ್ಲಡ್ ಶುಗರ್ಗೆ ಹೋಗುತ್ತೆ, ಇನ್ಸುಲಿನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಸೊ ಈ ಇನ್ಸುಲಿನ್ ಲೆವೆಲ್ ಜಾಸ್ತಿ ಮಾಡೋದೆಲ್ಲ ನಾವು ಮಾಡ್ಕೋತೇವೆ. ಈ ಚಪಾತಿ ಎಲ್ಲ ಮಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ 78% ಗ್ಲೈಸೆಂಟ್ ಇದೆ. ಹಂಗಂದ್ರೆ ಏನು ಅಂದ್ರೆ ತಿಂದಿದ ತಕ್ಷಣ ಅರಗುತ್ತೆ, ಅರಗಿದ ತಕ್ಷಣ ಬ್ಲಡ್ ಶುಗರ್ ಇನ್ಕ್ರೀಸ್ ಆಗುತ್ತೆ ಅಂತ. ಈ ನಮ್ಮ ಸ್ಟಾರ್ಚ್ ಅನ್ನೋದು ತುಂಬಾ ಯಥೇಚ್ಛವಾಗಿದೆ, ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ. ಸೊ ಅದಕ್ಕೆ ಏನು ಅಂದ್ರೆ ನಮ್ದು ಏನಂದ್ರೆ ಒಂದ್ ಬಾಳೆಕಾಯಿ ಹುಡಿ ಆಡ್ ಮಾಡೋದ್ರಿಂದ, ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳಲ್ಲ, ಮನೆಯಲ್ಲೇ ನೀವು ಮಾಡ್ಕೊಂಡ್ರು ಪರವಾಗಿಲ್ಲ, ಮಾಡುವಂತ ವಿಧಾನನ ನಾವು ಹೇಳ್ಕೊಟ್ಟೆ ಈಕ್ವಲ್ ಆಗಿ ಹೋಗುತ್ತೆ. ಈಗ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಸಿಟಿ ಜನಕ್ಕೆ, ಸಿಟಿ ಜನ ಎಲ್ಲ ಮಿಲೆಟ್ ಮಿಲೆಟ್ ಅನ್ಕೋಬೇಡಿ, ಬಾಳೆಕಾಯಿ ಪುಡಿನಲ್ಲಿ ಏನು ಟೇಸ್ಟ್ ಇರೋದಿಲ್ಲ, ಅದು ಜಸ್ಟ್ ಆಲ್ ಪರ್ಪಸ್ ಫ್ಲೋರ್ ಆಟ ಮೈದಾ ಇದ್ ಕಲ್ಸುವಾಗ್ಲೇ ಒಂದ್ ಬಾಳೆಹಣ್ಣು ಅಕ್ಕಿ ಉಚ್ಚಿಬಿಟ್ಟು ಕಲ್ಸ್ಬಿಟ್ಟು ಅವಳು ಮಕ್ಕಳು ತಿನ್ನಕ್ಕಿಲ್ಲ, ಬಾಳೆಹಣ್ಣು ಅಕ್ಕಿ ಉಚ್ಚಿ ಕಲ್ಸ್ಬಿಟ್ಟು ಮಾಡಿ ನಮ್ಮ ರಾಜಣ್ಣ ಬರೀ ತಿನ್ನೋದ್ರಲ್ಲೇ ಒಂದ್ ಮಾಮೂಲಿ ನಡೀರಿ ನಡೀರಿ ಹೇಳಿ ನೀವು ಓದಿದ ಎಂ ಬಿ ಎ ಆದ್ರೂ ಮನೆಯಲ್ಲಿ ಅವ್ರ ತಾಯಿ ಮಾಡ್ತಿದ್ದು ಎಲ್ಲ ಕಲಿತು ಏನಂದ್ರೆ ಅವ್ರ ಅವ್ವ ಹೇಳ್ತಿದ್ಲು ಅವ್ರ ತಾತ ಹೇಳ್ತಿದ್ದ ಅಂತ. ಏನ್ ಹೇಳ್ತಿದ್ರು ಮನೆಯಲ್ಲೇ ತಿನ್ನಿ, ಬಾಳೆನಾರನ್ ಪಲ್ಯ ಕೊಡಿ, ದಿಂಡನ್ ಪಲ್ಯ ಕೊಡಿ ಅಂತ. ಈಗ ನವೀನಪ್ಪ ಈಗ ನನಗೆ ಹೇಳ, ನೀವೇನೋ ಹೇಳಿದ್ರಂತಲ್ಲ ರಾಜಣ್ಣಂಗೆ, ಈಗ ನಿಮ್ಮದು ಬಾಳೆ ಬೆಳಿತೀರಿ ಮಾಡ್ಕೋತೀರಿ, ಈಗ ಹೇಳಿ ಹೆಂಗೆ ನೀವು ಈಗ ನೀವು ಎಷ್ಟು ಮಾಡ್ತೀರಿ, ಸುತ್ತಮುತ್ತಲ ರೈತರಿಗೆ ಹೆಂಗೆ ಅನುಕೂಲ ಆಯ್ತದೆ? ನಾವು ಜಾಸ್ತಿ ಕೃಷಿನಲ್ಲಿ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಮಾಡ್ತಾ ಇರೋದ್ರಿಂದ. ಈಗ ನಾವು ಸುತ್ತಮುತ್ತ ಚೆನ್ನಾಗಿ ಬೆಳೆದಿದ್ದಾರೆ, ಬಲ್ತಿದೆ, ಚೆನ್ನಾಗಿದೆ, ಅದೆಲ್ಲ ಟೇಬಲ್ ಫ್ರೂಟ್ ಆಗೇ ಹೋಗ್ಲಿ, ಅದು ಹಣ್ಣಾಗೇ ಹಣ್ಣಾಗೆ ಹೋಗ್ಲಿ, ಅದು ಮಾಗಿದ್ಲು ನಾವು ಸಾಕಿರ್ತೀವಿ ಆ ಬಾಳೆ ಮರನ, ಅದಾದ್ಮೇಲೆ ಎಂಟೈರ್ ಮಲಗ್ಬಿಟ್ರೆ ಅದನ್ನ ಅಲ್ಲೇ ಕಟ್ಟು, ಇನ್ನೂ ಮೆಚೂರ್ ಆಗಿಲ್ಲ, ಆ ತರ ಬಾಳೆ ನಮ್ಗೆ ಪೌಡರ್ಗೆ ಆಗತ್ತೆ. ಸೊ ಅದನ್ನ ನಾವು ಅದನ್ನ ತಗೊಂಡು ಅದಾಗಿ ನೀವು ಮಾರಬೇಕಾದ್ರೆ ಕೆಲವು ಸತಿ ನಿಮ್ಮ ದಲ್ಲಾಳಿಗಳು ಅದು ಚೆನ್ನಾಗಿದ್ರು ಸೆಕೆಂಡು ಸೆಕೆಂಡ್ಗಳು ಇದು ಮಾಡ್ತಾ ಇದ್ರೆ ಆ ಟೈಮಲ್ಲಿ ನಮ್ಮನ್ನ ನೆನೆಸ್ಕೊಳ್ಳಿ, ನೀವು ತಂದು ಹಾಕೋದಕ್ಕೆ ರೆಡಿ ಇದ್ರೆ ನಾವು ಅದು ಸೆಕೆಂಡ್ ರೇಟ್. ಈಗ ನೀವೊಂದು ಆ್ಯಪ್ ಅನ್ನು ಏನೋ ಮಾಡ್ಕೊಂಡಿದ್ದೀರಿ ಅಂತ ಇವನು ತೋರಿಸ್ತಾ, ಶುದ್ಧ ಆಹಾರ ಅಂತ ಒಂದು ಆ್ಯಪ್ ಕಂಡವ್ರೆ ಅದು ಹೇಳ್ತಾರೆ ಕೇಳೋದು ಏನೋ. ಸೊ ಅದರಲ್ಲಿ ಏನು ಅಂದ್ರೆ ನಾವು ಏನ್ ಮಾಡ್ದೋ, ನಾವು ಇದು ಎಲ್ಲ ಸಂಸ್ಥೆಗಳಿಗೆ ತಿರುಗ್ಬಿಟ್ಟು ಎಲ್ಲ ವಿಚಾರಗಳಲ್ಲಿ ತಿಳ್ಕೊಂಡು ಇದು ಬರೀ ನಾವು ತಿಳ್ಕೊಂಡ್ರೆ ಸಾಲಲ್ಲ, ಅದನ್ನ ನಾಲ್ಕು ಜನಕ್ಕೂ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಮತ್ತೆ ನನ್ನ ಸ್ನೇಹಿತರು ಒಂದು ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿರುವಂತ ವಿಚಾರನ ಶೇರ್ ಮಾಡ್ಕೊಳ್ಳೋದು, ಮತ್ತೆ ನನ್ನ ಸ್ನೇಹಿತಿ ಒಂದು 25 ಪ್ರೋಗ್ರಾಮ್ ಮಾಡ್ದು ಆನ್ಲೈನ್ ಅಲ್ಲಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅಂದ್ರೆ ತುಂಬಾ ಮಾಡ್ದು ಅಂದ್ರೆ ಒಂದು ಸತಿ ಆ ಸೆಷನ್ ಒಂದು 6 ಮುಗಿಸಿ ಈಗ ಬರೀ ನಾವು ಮಾತಾಡ್ತಾ ಇದ್ರೆ ಅದ್ರದ್ದು ಇಂಪ್ಯಾಕ್ಟ್ ತೋರಿಸ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಅದರಲ್ಲಿ ಒಂದು 8 ಜನನ ಆಯ್ಕೆ ಮಾಡ್ಕೊಂಡಿದ್ದೀವಿ, 8 ಜನನ ಆಯ್ಕೆ ಮಾಡಿಕೊಂಡು ಒಂದೊಂದು ಯೂಸ್ ಮಾಡ್ತಾ ಇದಾರೆ ಅವರು, ಇನ್ನೊಬ್ರು ಹೆಲ್ತ್ ಡ್ರಿಂಕ್ಗಳು ಆ ತರದ್ದೆಲ್ಲ ಫೋಕಸ್ ಮಾಡ್ತಾ ಇದಾರೆ, ಇನ್ನೊಂದು ಸ್ಕ್ವಾಡ್ಲಿ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರೋ ಸಪೋರ್ಟ್ಗಳು ಅದನ್ನೆಲ್ಲ ನಾವು ಮಾಡ್ತಾ ಇದೀವಿ. ಅದನ್ನ ತಗೊಂಡೋಗಿ ನಮ್ಮ ಆ್ಯಪ್ ಅಲ್ಲಿ ಮತ್ತೆ ಬೇರೆ ಬೇರೆ ಒಂದು ಸಂತೆಗಳಿರ್ಬೋದು ಉಂಡೆ ಮಾಡ್ತಾ ಇರೋದಕ್ಕೆ ಏನ್ ಮಾಡ್ತಾ ಇದೀವಿ, ಬಾಳೆಕಾಯಿ ಹುಡಿ 20% ಆಗ್ತಾ ಇದೀವಿ, ಬಾಳೆಕಾಯಿ ಇದು ಸೇರುತ್ತೆ, ಮಿನರಲ್ಸ್ ಎಲ್ಲ ಜಾಸ್ತಿ ಇದೆ ಬಾಳೆಕಾಯಿ ಹುಡಿನಲ್ಲಿ, ಸೂಪರ್ ಫುಡ್ ಅಂತ ಕರೀತಾರೆ, ಅದು ಸೇರ್ಕೊಂಡಂಗಾಯ್ತು. ಕಲ್ಚರ್ ಸಸ್ಟೈನಬಿಲಿಟಿ ಅಂದ್ರೆ ಕೃಷಿಯ ಸುಸ್ಥಿರತೆ, ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಚಂದ್ರಣ್ಣ ಅನ್ಕೊಂಡೆ ನಾನು ಒಳಕ್ ನುಗ್ಗಕ್ಕಿಂತ ಹಿಂದಿಯೇ ಸ್ವಲ್ಪ ಕದ್ದ ಹತ್ರ ನಿಂತಿದ್ದಿ. ಏನ್ ಈಗ ನೀವು ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ರಿ ಅಮ್ಮ, ಈಗ ನಿಮ್ ಮಗ ಬೇರೆನೆ ತರ ಎಲ್ಲ ಮಾಡ್ತಿದ್ದಾರೆ, ಇದಕ್ಕೆ ನೀವು ಯಾವ ರೀತಿಯ ಸಹಕಾರ ನೀಡ್ತಾ ಇದ್ದೀರಿ ನಮಗೋಸಿ ಹೇಳಿ. ನಾವು ಸಾರಿದೆ ಅದನ್ನ ತಂದ್ಮೇಲೆ ಅದನ್ನೆಲ್ಲ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬೇಯಿಸಬೇಕು. ಬ್ಲಾಂಚರ್ ಅಂತ ಮೆಥಡಾಲಜಿ. ಈಗ ನಾವೇನು ಮಾಡ್ಕೊಂಡ ಇದೀವಿ ಅಂದ್ರೆ, ನಾವು ಈಗ ಯಾವುದೇ ಒಂದು ಸಮಸ್ಯೆ ಸಾಕಿ ಅಂತ, ಸೊ ಅದನ್ನ ಜಾಸ್ತಿ ದಿನ ಇಡ್ಲಿಕ್ಕೋಸ್ಕರ. ಸೊ ನಮ್ಮ ಮೆಥಡ್ ಏನು ಬೇಕಾದ್ರೆ, ನಾವು ಅದಕ್ಕೋಸ್ಕರ ಈ ಕೆಮಿಕಲ್ ಪ್ರಿಸರ್ವೇಟಿವ್ ಆಗ್ಬೇಕು ಅಂತ. ಈಗ ತಂದೆ ತಾಯಿ ಇಲ್ದರೆ ನಮ್ಮ ಮನೆ, ಸೊ ಇದಕ್ಕೆ ಅದು ಬಿಟ್ಟರೆ ಲೈಕ್ ಆಕ್ಚುಲಿ ಈಗ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ನಾನು ಬಾಳೆಕಾಯಿ ಹುಡಿ ಮಾಡ್ಕೋಬಹುದು ಅಂದರೆ ಅವ್ರಿಗೆ ಪ್ರೋಸೆಸ್ ವೈಸ್ ಹೇಳ್ಕೊಟ್ಟಿದ್ದೀವಿ ಹೊರತು ಇದಾದ್ಮೇಲೆ ಈ ಮಿಷಿನಿಂದ ತೆಗೆದು ಇಲ್ಲಿಗೆ ಹಾಕಿ ಇಲ್ಲಿಂದ ಇಲ್ಲಿಗೆ ಹಾಕಿ ಅಂತ ಇದಾಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮಾಡಿಕೊಟ್ಟಿದ್ದೀವಿ, ಆ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ನ ಇದು ಮಾಡ್ಕೊಂಡು. ಒಂದೇನಪ್ಪ ಅಂದರೆ ಈಗ ಮೆಣಸಿನಕಾಯಿ ಹಾಕಿದ್ರಿ ಮೊದಲೇ ಕೈ ಸುಟ್ಕೊಂಡ್ರಿ, ಈಗ ನಿಮ್ಮ ಜಮೀನಿದ್ದು ಸಂಸ್ಕರಣೆನಲ್ಲೂ ಅಷ್ಟೇ, ಮಾರೋಡಕ್ಕೆ ಯಾವ್ದಾಗುತ್ತೆ ಮಾರ್ತೀವಿ, ಮಾರಕ್ ಆಗ್ಲಿಲ್ಲ ಅಂದ್ರೆ ಅದು ಸಂಸ್ಕರಣೆಗೆ ಸ್ವಲ್ಪ ಪೌಡರ್ ಆಗೋಯ್ತದೆ, ಪುಡಿ ಆಗುತ್ತೆ. ಮಾವನಹಣ್ಣು, ಮಾವನಹಣ್ಣು ಏನಾಯ್ತು ಅಂದ್ರೆ ನಿಮ್ಗೆ ಈ ಸತಿ ಮಾವನಹಣ್ಣು ಆಗಿರೋದು ಗೊತ್ತಿರಬೇಕು, ಎಲ್ಲ ಅದು ಚುಕ್ಕೆ ಬಂತು, ಚುಕ್ಕೆ ಬಂದ್ರೆ ಯಾರು ಇಸ್ಕೊಳಲ್ಲ, ಚುಕ್ಕೆ ತೆಗೆದ್ಬಿಟ್ಟು ನೋಡಿದ್ರೆ ಅದು ಏನೋ ಆಗಿರೋದಿಲ್ಲ, ಪುಡಿ ಮಾಡು ಅಲ್ಲ ಅದನ್ನ. ಸ್ಟಾರ್ ಫ್ರೂಟ್, ಸ್ಟಾರ್ ಫ್ರೂಟ್ಗೆ ಮಾರ್ಕೆಟ್ ಇಲ್ಲ. ಸೊ ನಾನು ಬರೀ 2 ಗಿಡ ಹಾಕಿದ್ದೆ ಫಸ್ಟ್, 70 ಡ್ರೈ ಕಟ್ ಮಾಡ್ಬಿಟ್ಟು ಡ್ರೈ ಫ್ರೂಟ್ ಆಗಿ ಮಾಡ್ತೇವೆ, ಇಲ್ಲ ಅಂದ್ರೆ ಅದನ್ನೇ ಪಿಕಲ್ ಆಗು ಮಾಡ್ತಾರೆ ಅಮ್ಮ, ಮೆಥಡ್ ಜೊತೆಗೆ ಸ್ಕ್ವಾಶ್ಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸ್ಕ್ವಾಶ್ ರೆಡಿ ಮಾಡಿಟ್ಟಿರ್ತೇವೆ, ಜನ ತಗೋತಾರೆ. ಈ 30 ಮರಗಳು ಏನಿದೆ ಅದನ್ನ ನಾವು ಇದು ಏನು ಎಷ್ಟಾಗುತ್ತೆ ಅಷ್ಟು ನಮ್ಮ ದಾರಿಗೆ ಹೇಳ್ಕೊಂಡ್ಬಿಡೋದ ಆಗತ್ತಾ ಮಾರುಕಟ್ಟೆ. ಈಗ ನಮಗೆ ಸಮಯ ಜಾಸ್ತಿ ಇರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದ್ಸತಿ ಮಾರುಕಟ್ಟೆನಲ್ಲಿ ಪಚ್ಚಬಾ ಗಂಟೆ ಕೊಡ್ಬೋದಪ್ಪ ತಂದು ಹಾಕ್ಬಿಡಿ ಅಂತ. ಸೊ ಅವರು ತಂದು ಹಾಕಿದ್ರು. ಎಷ್ಟು ಹಾಕಿದ್ರು ಅಂದ್ರೆ ನಾನು ಅದನ್ನ ಲೈಕ್ ಆಕ್ಚುಲಿ ಮಧ್ಯದಲ್ಲಿ ಒಂದು 3 ತಿಂಗಳು ನಾವು ಯಾವಾಗಾರ ಇವಾಗ ರೇಟ್ ಜಾಸ್ತಿ ಆಯ್ತು ಆ ಟೈಮಲ್ಲಿ ಆ ಪ್ರೋಸನ್ ಸೀಸನ್ ಇತ್ತು. ಅದಕ್ಕೆ ಮಾವೊಂದು ಫ್ರೂಟ್ ಬಾರ್ ಮಾಡೋದು ಬೇರೆ ಆ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಮಾಡೋದು, ಅದ್ರ ಜೊತೆಗೆ ಇದು ಬೇರೆ ಬೇರೆ ಏನು ಉಪಕಸಗಳು ಮಾಡಬಹುದು ಅದನ್ನ ಮಾಡಬಹುದು ಅನ್ನೋದೊಂದು 2000 ಕೆಜಿ ಖಾಲಿ ಆಯ್ತು ಅಂದ್ರೆ ಮಾಡ್ತಾ ಇದ್ದು ಅಂದ್ರೆ ಫುಲ್ ಫ್ಲೆಡ್ಜ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ. ನಮ್ದು ಏನ್ ಬರುತ್ತೆ ಬರೀ ನಮ್ 4 ಜನ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀವಿ. ಈಗ ರಾಜಣ್ಣ ವಸಿ ವ್ಯವಸ್ಥೆ ಮಾಡವ್ನೆ ಹಂಗಾರ ನಮ್ ಕಮಲಕ್ಕ ಮಾಡ್ಕೊಳ್ತಾಳೆ ನೀನು ಒಟ್ನಲ್ಲಿ ಸೈಕಲ್ ತಗೊಂಡ್ ಮಾರ. ಹಂಗೇನ್ ಬೇಡ ಕಣ್ಣ, ಈಗ ಅವ್ರು ಮಾಡಿದಂಗೆ ನಾವು ಒಂದ್ ಆಪ್ ಏನಾದ್ರು ಮಾಡ್ಕೊಳ್ಳೋಣ ಅನ್ಕೊಂಡು ಯಾಕೆ ಹೋಗ್ಬೇಕು. ನನ್ನ ಹತ್ರ ಸೈಕಲ್ ಇಲ್ಲ ಅಂತ ಗೊತ್ತು. ಸುಬ್ಬಣ್ಣ ಹೇಳ್ತಾನಂತ ಆಡೆ, ನಾನೇ ನನ್ ಸ್ಕೂಟರ್ ಅಲ್ಲೇ ಕರ್ಕೊಂಡ್ ಹೋಗ್ತೀನಿ. ಅದಕ್ಕೆ ಅಲ್ಲಿಂತಿಲ್ವಾ ಈಗ ಘಟಕಕ್ಕೆ ಹೋಗವ ಹೆಂಗ ಮಾಡ್ತಾರೆ ಅಂತ ಈಗೆಲ್ಲಾನು ಮಾಡಕ್ ಆಗಕ್ಕಿಲ್ಲ ಗೊತ್ತು. ಅದ್ರಲ್ಲಿ ಒಂದಿಷ್ಟಾರ ನಾವು ತಿಳ್ಕೊಂಡ್ಬಂದ್ರೆ ಶುರು ಹಚ್ಕೊಳವ, ಇಲ್ಲ ಅಂದ್ರೆ ಈ ಚಂದ್ರಣ್ಣ ಹಿಂಗೆ ಕುರ್ಚಿಲ್ ಕಟ್ಟಾಕಿದ್ರೆ ಮೇಸ್ತ್ರಿ ಕಟ್ ಹಾಕದಲ್ಕವ ಕಟ್ ಹಾಕ್ಬಿಡವ ಅಂತ ನೀನ್ ಅಕ್ಕ ಕಟ್ಟ ಹಾಕದ ಕೂರ್ಸೋದು ಅಂತ ಚೇರ್ ಮೇಲೆ. ಈಗ ಊರೂರ್ ತಿರುಗವ್ರೆ ದೇಶ ವಿದೇಶಗಳಿಗೆ ಹೋಗರೆ ಈಗ ನಮ್ ರಾಜಣ್ಣ ಏನಾದ್ರೂ ಹಟ್ಟಿ ನೀಚಿಕೆ ಬರೋದಿಲ್ಲ. ನೀನು ಈಗ ನೋಡು ಸುಬ್ಬಣ್ಣ ಟೈಮ್ ಆಯ್ತು, ಈಗ ಅವರು ಬಂದವ್ರೆ ನನ್ಗೋಸ್ತಿ ಕೆಲಸ ಐತೆ ಕಮಲಕ್ಕ. ನೀನು ಬಕಾವು ಅಂತ ಮಾಡಿರಕ್ಕಿಲ್ಲ, ಬೇರೆ ಏನ್ ಮಾಡಿಸ್ಕೊಂಡಲ್ಲ ಮುಂದಿನ ವಾರಕ್ಕೆ ಎಲ್ರಿಗೂ ಕೊಟ್ಬಿಡು. ಹಂಗೆ ಹೊಸ ಬಿಸಿ ಬಿಸಿ ಆಗಿ ಏನಾದ್ರು ಒಂದು ಕಾಫಿನ ಟೀ ಮಾಡ್ಕೊಂತೀರು. ಬಳೆ ಹೂನಲ್ಲೂ ಕಷಾಯ ಆಯ್ತದೆ ಅದೇನಾರು ಬೇಕಿತ್ತ? ಅದೇನು ಕಿಸಲ್ ಇತ್ತಲ್ಲ ಅದು ಸಿಕ್ಕೋಡಿ ನವೇನ ಕಷಾಯ ಮಾಡ್ಕಂಬ ಬಿರ್ರ ನಡಿ ಬಂದೇ ಇರೋಣ. ಹಂಗೆ ಹೊಸ ಖಾರ ಜಾಸ್ತಿ ಹಾಕಬ್ಬ ಅವನ್. ತೋರಣ ಉದ್ಯಮಿ ಎಚ್ ಎಂ ನವೀನ್ ಕುಮಾರ್ ಹಾಗೂ ಅವರ ತಾಯಿ ಮೋಹಿನಿ, ಆರ್ ಲೋಕೇಶ್ವರಿ. ರೋಹನ್ ಅದ್ ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುಂಗುನಿ ಇರಬಹುದು. ವಾರದ ಕೃಷಿರಂಗ ಕಾರ್ಯಕ್ರಮ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ಕೆ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಗಾಗಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ಒಂದು ಹೋಬಳಿ ಅನಗೋಡು ಹೋಬಳಿ ಅಂತದಲ್ಲಿ ನಾವು ಹೋಬಳಿನೇ ನೋಡಿದೆವು. ಇದ್ದಾಗ ಆ ಕಡೆಗೆ ಹೆಚ್ಚು ಒಲವು ಕೊಟ್ಟೆ. ಒಲವು ಕೊಟ್ಟಾಗ ಅಲ್ಲಿಂದ ಕಾರ್ಯಕ್ರಮಗಳು ತಂದು ನಮ್ಮೂರ ಜನಗಳಿಗೆ ಹೇಳೋದು ಮತ್ತೆ ತರಬೇತಿ. 29 ಮಂಗಳವಾರ ಕಿರು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿನ ಅನುಭವವನ್ನು ಹಂಚಿಕೊಳ್ಳ ಎಚ್ ಎಂ ನವೀನ್ ಕುಮಾರ್. ಸರ್, ಪ್ರಧಾನ ಮಂತ್ರಿಗಳದ ಒಂದು ಆಶಯ ಏನಿತ್ತು ಅಂದ್ರೆ 8 ಲಕ್ಷದಿಂದ 10 ಲಕ್ಷದ ಜನಗಳಿದಾರಲ್ಲ, ಅವರು 70% ಆಹಾರ ಉದ್ಯಮದಲ್ಲಿ ಕೊಡುವಂತ ಉದ್ಯಮ ಏನಿದೆ ಸಿಂಹಪಾಲು ಈ ಅನ್ಆರ್ಗನೈಸ್ ಸೆಕ್ಟರ್ ಇಂದನೇ ಬರ್ತಾ ಇರೋ. ಈಗ ನಾನು ಒಂದು ಸಣ್ಣದಾಗಿ ಮಾಡ್ತಾ ಇದ್ದೆ, ಅದನ್ನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬಹುದು? ನವೆಂಬರ್ 30 ಈಗ ಯಾವುದು ಹಸು ತೆನೆ ಆಯ್ತದೆ ಅದು ನನ್ನ ಜವಾಬ್ದಾರಿ. ಈಗ ಒಂದೆರಡು ಈಗ 15 ಆಗುತ್ತೆ ಯಾರಿಗೆ, ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆ. ನನಗೆ ಅಂದರೆ ಈಗ ಲೇಡೀಸು ಎಲ್ಲದಕ್ಕೂ ಏನು ಕೊಟ್ಕೋ ಕೆಲಸ ಹಂಗಾಗಿರೋದ್ರಿಂದ 3 ಇರಲಿ 4 ಇರಲಿ ತೆನೆ ಹಸು ನನ್ನ ಜವಾಬ್ದಾರಿ. ಅದಕ್ಕೇನು ತಿಂಡಿ ಕೊಡಬೇಕು ಅಂದರೆ ಮಹಾದೇವನಾಯಕ ಅವರೊಂದಿಗೆ ಮಾತುಕತೆ. ಸರ್, ನಮ್ಮದು ಸ್ವಂತ ಜಮೀನು 3 ಎಕರೆ ಐತೆ, ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೀರಿನ ಸೌಲಭ್ಯ? ನೀರು ನಾವು 2 ಬೋರ್ ಐತೆ,